ಹೇಳ್ತಾ ಇಂದಿನ ಪದ ಸಂಪದ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ನಮಸ್ಕಾರ. ನಿಮ್ಮೊಂದಿಗೆ ನಾನಿದ್ದದ್ದು ನಿಮ್ಮ ಪ್ರೀತಿಯ ರೇಡಿಯೋ ಗೆಳತಿ ಟಿ ಸುಜಲಾದೇವಿ. ಆಕಾಶವಾಣಿ ಹಾಸನ ಎಫ್ಎಂ. ಕಾಲ ಬದಲಾಗಿದೆ, ಬದಲಾಗ್ತಾನೆ ಇರುತ್ತೆ, ನಾವು ಕೂಡ ಬದಲಾಗಬೇಕು. ಬರುತ್ತಿದೆ ಕಾಲ ಹೇಗೆ ನಮ್ಮ ಜ್ಞಾನವನ್ನ ಹೆಚ್ಚು ಮಾಡ್ಕೊಳ್ಳೋದ್ರ ಮೂಲಕ. ಏನು ಹೇಗೆ ಅಂತಿದ್ದೀರಾ? ಹೌದ್ರಿ, ಪ್ರತಿದಿನ ಹಾಸನ ಎಫ್ಎಂ ನಲ್ಲಿ ಸಂಜೆ 5:30-6 PM ನಿಮ್ಮ ಜ್ಞಾನವನ್ನ ಹೆಚ್ಚು ಮಾಡಿಕೊಳ್ಳಲು ತಪ್ಪದೆ ಕೇಳಿ ರಸಪ್ರಶ್ನೆ ಕಾರ್ಯಕ್ರಮ. ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ಸಾಕಷ್ಟು ಬಾರಿ ನಾವು ಅನೌನ್ಸ್ಮೆಂಟ್ ಅನ್ನ ಕೊಟ್ಟಿದ್ದೀವಿ. ಇಂದಿನ ವಿಷಯ ಭಾರತೀಯ ರೈಲ್ವೆ ಅಂತ. ಸಂಪರ್ಕಕ್ಕೆ ದೂರವಾಣಿ ಸಂಖ್ಯೆಗಳನ್ನ ಹೊಸ ಕಾಲರ್ಸ್ಗಾಗಿ ಮತ್ತೆ ಹೇಳ್ತಾ ಇದ್ದೀನಿ. 2452258 ಮತ್ತೊಂದು 2462829 STD ಕ್ರಮಾಂಕ 0817. ಭಾರತೀಯ ರೈಲ್ವೆ ರೈಲ್ವೆ ಸರಳ, ಸುಲಭ ಹಾಗೂ ನಿಶ್ಚಿಂತೆಯಾಗಿ ಪ್ರಯಾಣ ಮಾಡಬಲ್ಲದ ಇರತಕ್ಕಂತಹ ಒಂದು ಮಾರ್ಗ ವಾಹನ ಅಂತ ಕೂಡ ಹೇಳಬಹುದು. ಅದು ರೈಲಿಗೆ ಮಾತ್ರ ಹೇಳ್ಬೋದು. ಯಾಕೆ ಅಂದರೆ ಆರಾಮಾಗಿ ಸುಖಾಸನ ಬೇಕಂದರೆ ಸುಖಾಸನವನ್ನು, ಎಸಿ ಬೇಕಂದರೆ ಎಸಿ, ಮಲ್ಕೋಬೇಕು ಅಂದರೆ ಮಲ್ಕೊಳ್ಳೋಕೆ ಕೂಡ ಅನುಕೂಲಕರವಾದಂತಹ ಬರ್ತ್ ಬೆಡ್, ಬೆಡ್ಶೀಟ್, ದಿಂಬಿನಿಂದ ಹಿಡಿದು ರಾತ್ರಿ ಪ್ರಯಾಣಕ್ಕೆ ಅವಶ್ಯಕವಾದಂತಹ ಎಲ್ಲ ಒಂದು ಸೌಲಭ್ಯಗಳು ಕೂಡ ನಮಗೆ ರೈಲಲ್ಲಿ ದೊರೆಯುತ್ತೆ. ಇಂತಹ ರೈಲು, ರೈಲು ನಿಲ್ದಾಣ, ಅದು ನಡೆದು ಬಂದಂತಹ ಹಾದಿ, ಹೀಗೆ ಏನೆಲ್ಲ ಪ್ರಶ್ನೆಗಳು ಬರುತ್ತೆ, ನಿಮ್ಮಿಂದ ಎಷ್ಟು ಸರಿಯಾದ ಉತ್ತರಗಳು ಸಿಗುತ್ತೆ, ಅದರ ಜೊತೆ ಜೊತೆಯಲ್ಲಿ ನೀವು ಹೇಳಿದಂಥ ತಪ್ಪು ಉತ್ತರಗಳಿಗೆ ಮತ್ತೆ ಇನ್ಯಾರಾದರೂ ಸರಿ ಉತ್ತರವನ್ನು ಹೇಳಿದಾಗ ನಿಮ್ಮ ಒಂದು ಜ್ಞಾನ ವೃದ್ಧಿಯಾಗುತ್ತೆ ಅಂತ ನೋಡೋ ಅಂತ ಸಮಯ. ರಸಪ್ರಶ್ನೆ ಸ್ಪರ್ಧೆಯನ್ನು ಆರಂಭಿಸಿಯೇ ಬಿಡೋಣ ಹಾಗಾದ್ರೆ. ಮತ್ತೆ ತಡ ಇನ್ನೊಮ್ಮೆ ದೂರವಾಣಿ ಸಂಖ್ಯೆಯನ್ನು ಹೇಳೋದಾದ್ರೆ 2462289 ಮತ್ತೊಂದು 2452258. ಪ್ರಪಂಚದಲ್ಲಿ ಲಂಡನ್ನಲ್ಲಿ ಪ್ರಪ್ರಥಮ ಬಾರಿಗೆ 1825 ಈ ಒಂದು ರೈಲ್ವೆ ಪ್ರಯಾಣ ಶುರುವಾಗುತ್ತೆ. ಭಾರತದ ಬಗ್ಗೆ ಉತ್ತರವನ್ನ ತಗೊಳ್ಳೋಣ. ಪ್ರಿಯ ಗ್ರಾಹಕರೇ, ದಸರಾ, ದೀಪಾವಳಿ ಹಾಗೂ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತ ನಿಮ್ಮ ಕುಟುಂಬದ ಎಲ್ಲರ ಬಟ್ಟೆಗಳು ಈಗ ಹಾಸನದ ಹೆಸರಾಂತ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ನಲ್ಲಿ ಲಭ್ಯ. ಮಹಿಳೆಯರಿಗಾಗಿ ಕಾಂಚೀಪುರಂ ರೇಷ್ಮೆ ಸೀರೆಗಳು, ಮೈಸೂರು ಸಿಲ್ಕ್ಸ್, ಸಾಫ್ಟ್ ಸಿಲ್ಕ್ಸ್, ಡಿಸೈನರ್ ಸಾರೀಸ್, ರೆಡಿಮೇಡ್ ಟಾಪ್ಸ್, ಲೆಹೆಂಗಾ ಹಾಗೂ ಪುರುಷರಿಗಾಗಿ ಸೂಟಿಂಗ್ಸ್ ಮತ್ತು ಶರ್ಟಿಂಗ್ಸ್, ಮದುವೆ ಮುಂತಾದ ಶುಭ ಸಮಾರಂಭಕ್ಕೆ ಬೇಕಾದ ಎಲ್ಲ ಬಗೆಯ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ. ಭೇಟಿ ಕೊಡಿ ಶ್ರೀ ಧನಲಕ್ಷ್ಮಿ ಟೆಕ್ಸ್ಟೈಲ್ಸ್ ಮತ್ತು ಶ್ರೀ ಧನಲಕ್ಷ್ಮಿ ಸಿಲ್ಕ್ಸ್ ಆಪೋಸಿಟ್ ಸುವರ್ಣ ಹೋಟೆಲ್, ಬಿಎಂ ರಸ್ತೆ, ಹಾಸನ. ಬಹುಮಾನ, ಸರ್ಕಾರಿ ಸಹಾಯ ಮತ್ತು ಕೆವೈಸಿ ಅಪ್ಡೇಟ್ ಮಾಡುವ ಮೆಸೇಜ್ಗೆ ಎಂದಿಗೂ ಪ್ರತಿಕ್ರಿಯಿಸಬೇಡಿ, ಇವು ನಿಮ್ಮನ್ನು ಮೋಸಗೊಳಿಸಬಹುದು. ಇಶ್ಯೂಡ್ ಇನ್ ಪಬ್ಲಿಕ್ ಇಂಟ್ರೆಸ್ಟ್ ಬೈ ಫೆಡರಲ್ ಬ್ಯಾಂಕ್, ಯೋರ್ ಪರ್ಫೆಕ್ಟ್ ಬ್ಯಾಂಕಿಂಗ್ ಪಾರ್ಟ್ನರ್. ಧೂಮ್ರಪಾನ್ ಕಿ ಲತ್ ಲಿಯಾ ಹುವಾ ವೋ ಹರ್ ಏಕ್ ಕಶ್ ಜಾನ್ಲೇವಾ ಹೈ. ಧೂಮ್ರಪಾನ್ ಕರ್ನೆ ಸೇ ಆಪ್ಕೋ ದಿಲ್ ಕಾ ದೌರಾ ಔರ್ ಕೈ ಖತರ್ನಾಕ್ ಬಿಮಾರಿಯಾಂ ಹೋ ಸಕ್ತಿ ಹೈ ಔರ್ ಇಸ್ಸೇ COVID-19 ಹೋನೆ ಕಾ ಖತರಾ ಭೀ ಕೈ ಗುಣಾ ಬಢ್ ಜಾತಾ ಹೈ. ತಂಬಾಕೂ ಸೇ ಮಿಲ್ನೆ ವಾಲಾ ಕುಛ್ ಪಲೋಂ ಕಾ ಮಜಾ ಆಪ್ಕೆ ಔರ್ ಆಪ್ಕೆ ಪರಿವಾರ್ ಕೆ ಲಿಯೇ ಬನ್ ಸಕ್ತಿ ಹೈ ಸಜಾ. ತಂಬಾಕೂ ಆಜ್ ಹೀ ಛೋಡೇ. ಅಧಿಕ ಜಾನ್ಕಾರಿ ಔರ್ ಮದದ್ ಕೆ ಲಿಯೇ ಟೋಲ್ ಫ್ರೀ ನಂಬರ್ 1800-11-2356 ಪರ್ ಕಾಲ್ ಕರೇ. ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ದ್ವಾರಾ ಜನಹಿತ್ ಮೇ ಜಾರಿ. ಪ್ರಶ್ನೆಗಳು ಪಟಪಟ ಅಂತ ಬರುತ್ತೆ, ಪಟಪಟ ಅಂತ ಉತ್ತರ ಕೊಡಬೇಕು. ಯಾಕೆ ಅಂತಂದ್ರೆ ನೀವು ಜಾಸ್ತಿ ಪ್ರಶ್ನೆಗಳಿಗೆ ಉತ್ತರಗಳು ಸಿಗಬೇಕು ಅಂದ್ರೆ ಸಮಯವನ್ನ ವ್ಯರ್ಥ ಮಾಡೋದು ಬೇಡ ಅಂತ ನೋಡೋಣ. ಮೊದಲನೇ ಕಾಲರ್ ಯಾರಂತ? ನಮಸ್ತೆ. ನಮಸ್ತೆ ಮೇಡಮ್. ಕಾರ್ಯಕ್ರಮ ಯಾರು ಮಾತಾಡ್ತಿರೋದು? ಹಾಸನ ಪೆನ್ಷನ್ ಮಾಡೋದ್ರಿಂದ ಲೋಕೇಶ್. ಲೋಕೇಶ್, ಯಾವ ಪ್ರಶ್ನೆ ಕೇಳೋದು ಅಂತ ಯೋಚನೆ ಆಗ್ಬಿಡುತ್ತೆ ನಿಮ್ಗೆ. ಆಯ್ತು. ಭಾರತದ ಮೊದಲೇ ರೈಲ್ವೆ ನಿಲ್ದಾಣ ಯಾವುದು? ಮುಂಬೈಯಿಂದ ತಾಣ. ಅಲ್ಲ ಅಲ್ಲ, ನಾನ್ ಕೇಳಿದ ಪ್ರಶ್ನೆ ಭಾರತದ ಮೊದಲ ರೈಲ್ವೆ ನಿಲ್ದಾಣ ಯಾವುದು? ಕರಗಪುರ. ಇಲ್ಲ, ಉತ್ತರ ತಪ್ಪಾಗಿದೆ. ಲೋಕೇಶ್ ಅವ್ರು ತಪ್ಪು ಹೇಳಬಾರ್ದಲ್ಲ. ಹೌದು, ಗೊತ್ತಾಗ್ಲಿಲ್ಲ ಮೇಡಮ್ ಪ್ರಶ್ನೆ, ಕಷ್ಟ ಆಯ್ತು. ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ಲಾವಣ್ಯ ಅಂತ, ಮಡಬಲಿಂದ. ಲಾವಣ್ಯ, ಮೊದಲ ಭಾರತದ ರೈಲ್ವೆ ನಿಲ್ದಾಣ ಯಾವ್ದಪ್ಪ? ದೆಹಲಿ. ಇಲ್ಲ, ನಿಲ್ದಾಣ ಯಾವುದು? ಭಾರತದ ಮೊದಲ ರೈಲ್ವೆ ನಿಲ್ದಾಣ ಯಾವುದು? ಗೊತ್ತಾಗ್ತಿಲ್ಲ. ನೀನು 4ನೇ ಕ್ಲಾಸ್ ಅಲ್ವಾ? ಗೊತ್ತಾಗದ್ ಕಷ್ಟನೇ ಆಯ್ತು. ಭಾರತದ ಪ್ರಥಮ ಮಹಿಳಾ ರೈಲ್ವೆ ಮಂತ್ರಿ ಯಾರಾಗಿದ್ರು? ಒಬ್ಬರೇ ಆಗಿರೋದು ಇದುವರೆಗೂ. ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ಮನ್ವಿತಾ. ಭಾರತದ ಮಹಿಳಾ ರೈಲ್ವೆ ಮಂತ್ರಿ ಯಾರಾಗಿದ್ರು? ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ, ಯಾರು ಹೇಳಿ? ಬಿ ಎಸ್ ಮೋಹನ್. ಎಲ್ಲಿಂದ ಮಾತಾಡ್ತಿದ್ದೀರಾ ಮೋಹನ್ ಅವರೇ? ಚಿತ್ತೂರಿಂದ ಮಾತಾಡ್ತೀನಿ. ಭಾರತದ ಮೊದಲ ರೈಲ್ವೆ ನಿಲ್ದಾಣ ಯಾವುದು? ಠಾಣೆ ಮೇಡಮ್. ಠಾಣೆ. ಇಲ್ಲ ಇಲ್ಲ, ಅದರ ಹೆಸರೇನು ಮೇಡಮ್? ಇನ್ನೊಂದ್ಸಲಿ ಕ್ವಶನ್ ಹೇಳಿ. ಭಾರತದ ಮೊದಲ ರೈಲ್ವೆ ನಿಲ್ದಾಣ ಯಾವುದು? ಭಾರತದ ಮೊದಲ ಅಂದ್ರೆ ಕೋಲ್ಕತ್ತಾ ಹತ್ರ ಬರ್ತದೆ. ಇಲ್ಲ, ನೋಡೋಣ ಇರಿ, ಯಾರಾದ್ರೂ ಹೇಳ್ತಾರ. ನಮಸ್ತೆ. ಯಾರಿಗೂ ಈ ಪ್ರಶ್ನೆಗೆ ಯಾಕೋ ಉತ್ತರ ಗೊತ್ತಾಗ್ತಾ ಇಲ್ಲ ಅಂತ ಕಾಣಿಸ್ತಾ ಇದೆ, ನಾನೇ ಹೇಳ್ಬಿಡ್ತೀನಿ. ಭಾರತದ ಮೊದಲ ರೈಲ್ವೆ ನಿಲ್ದಾಣ ವಿಕ್ಟೋರಿಯಾ ಟರ್ಮಿನಸ್. ಭಾರತದ ಮೊದಲ ರೈಲ್ವೆ ನಿಲ್ದಾಣ ವಿಕ್ಟೋರಿಯಾ ಟರ್ಮಿನಸ್. ನಮಸ್ತೆ. ಯಾರು ಮಾತಾಡ್ತಿರೋದು? ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ಎಲ್ಲಿಂದ ಜಗದೀಶ್ ಅವರೇ? ಭಾರತದ ಪ್ರಥಮ ಮಹಿಳಾ ರೈಲ್ವೆ ಮಂತ್ರಿ ಯಾರು? ಹೌದು, ಮಹಿಳಾ ರೈಲ್ವೆ ಮಂತ್ರಿ ಒಬ್ಬರೇ ಆಗಿರೋದು, ಯಾರವರು? ಮಮತಾ ಬ್ಯಾನರ್ಜಿ. ಹೌದು, ಉತ್ತರ ಸರಿಯಾಗಿದೆ. ಮಮತಾ ಬ್ಯಾನರ್ಜಿ ಅವರು ಪ್ರಪ್ರಥಮ ಏಕೈಕ ಭಾರತದ ಮಹಿಳಾ ರೈಲ್ವೆ ಮಂತ್ರಿ ಆಗಿದ್ರು. ಧನ್ಯವಾದಗಳು, ಅಭಿನಂದನೆಗಳು. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ, ಕರೆ ತುಂಡಾಗಿದೆ. ನಮಸ್ತೆ. ಉಮೇಶ್, ಉಳಿಗೆರೆಯಿಂದ. ಬಿಳಿಗೆರೆಯಿಂದನಾ? ಉಳಿಗೆರೆ. ಉಳಿಗೆರೆ ಉಳಿಗೆರೆ ಎಲ್ಲಿರೋದು? ಕಡತಾಲೂಕು. ಓಕೆ, ನಿಮಗೆ ಪ್ರಶ್ನೆ. ಭಾರತದಲ್ಲಿ ಎಲೆಕ್ಟ್ರಿಕ್ ರೈಲು ಗಾಡಿ ಪ್ರಾರಂಭವಾಗಿದ್ದು ಯಾವಾಗ? ಎಷ್ಟನೇ ಇಸ್ವಿಯಲ್ಲಿ ಭಾರತದಲ್ಲಿ ರೈಲ್ವೆ ಎಲೆಕ್ಟ್ರಿಕ್ ಗಾಡಿ ಪ್ರಾರಂಭ ಆಯಿತು? ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ರೇಡಿಯೋ ಶಬ್ದವನ್ನ ಕಡಿಮೆ ಮಾಡ್ಕೊಳ್ಳಿ. ಯಾರು ಮಾತಾಡ್ತಿರೋದು? ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಯಾರು ಮಾತಾಡ್ತಿರೋದು? ಹಲೋ, ಮನ್ವಿತಾ. ಭಾರತದಲ್ಲಿ ಎಲೆಕ್ಟ್ರಿಕ್ ರೈಲ್ ಗಾಡಿ ಯಾವಾಗ ಪ್ರಾರಂಭ ಆಯ್ತಪ್ಪ? 2005. ಖಂಡಿತ ಅಲ್ಲ, ಎಲೆಕ್ಟ್ರಿಕ್ ರೈಲ್ ಗಾಡಿ. ಇನ್ನ ಬೇಗ, ಹಿಂದೆ ಹೋಗ್ಬೇಕು. ನಿಂಗೆ ಕಷ್ಟ ಆಗ್ಬೋದು, ನಿನ್ಗೆ ಇನ್ನೊಂದು ಸುಲಭವಾಗಿದ್ ಕೇಳ್ತೀನಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಒಂದು ರೈಲು ಉದ್ಘಾಟನೆ ಆಯ್ತು. ಮೆಟ್ರೋ. ಮೆಟ್ರೋ ಅಲ್ಲ ಪುಟ್ಟ. ಈಗ ಕಳೆದ ವಾರ, ಅದ್ರ ಹೆಸರೇನು? ಪೇಪರ್ ಓದಲ್ವಾ ನೀನು? ಸ್ಕೂಲಲ್ಲಿ ಒಂದ್ ನಿಮಿಷ ಮನ್ವಿತಾ. ಭಾರತದ ಪ್ರಧಾನಮಂತ್ರಿಯಾಗಿದ್ದಂತಹ ಆಗಿರುವಂತಹ ನರೇಂದ್ರ ಮೋದಿ ಅವರು ಬಂದು ಅದನ್ನ ಉದ್ಘಾಟನೆ ಮಾಡಿದ್ರು. ಆ ರೈಲಿನ ಹೆಸರೇನು? ತುಂಬಾ ಸರಳವಾಗಿದೆ, ಸುಲಭವಾಗಿದೆ. ಇತ್ತೀಚೆಂದು ಇಲ್ಲ ಪುಟ. ನಮಸ್ತೆ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ಯಾರು ಮಾತಾಡ್ತಿರೋದು? ಪತ್ರಿಕೆಗಳನ್ನು ಓದುವಂತಹ, ವಾರ್ತೆಗಳನ್ನು ಕೇಳುವಂತಹ, ಹಾಗೆಯೇ ಪುಸ್ತಕಗಳನ್ನು ಓದುವಂತಹ ಜ್ಞಾನ ನಮಗೆ ಎಲ್ಲಿ ಕಡಿಮೆ ಆಗ್ತಾ ಹೋಗುತ್ತೋ ಅಲ್ಲಿ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸ್ಕೊಳ್ಳೋಕೆ ಕೂಡ ಕಷ್ಟ ಆಗುತ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ, ಹಲೋ, ನಮಸ್ಕಾರ ಮೇಡಮ್. ನಮಸ್ತೆ ಸರ್, ಯಾರು ಮಾತಾಡ್ತಿರೋದು? ಮೇಡಮ್, ನಾನು ಎಂ ಪಿ ರೇಣುಕ ಅಂತ ಹೇಳ್ಬಿಟ್ಟು ಅರಸೀಕೆರೆ ತಾಲೂಕು ಮಲೆನಹಳ್ಳಿ. ಮೇಡಮ್, ತುಂಬಾ ಸುಲಭವಾದಂತಹ ಪ್ರಶ್ನೆ ಮಗು ಕೇಳಿದ್ದೆ, ನೀವ್ ಹೇಳ್ಬೋದು ಅನ್ಕೋತೀನಿ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಉದ್ಘಾಟನೆಗೊಂಡಂತ ರೈಲಿನ ಹೆಸರೇನು? ಮೆಟ್ರೋ ರೈಲ್ ಮೇಡಮ್. ಮೆಟ್ರೋ ಅಲ್ಲ, ಇತ್ತೀಚೆಗೆ ಕಳೆದ ವಾರ ನೀವು ಪೇಪರ್ ಓದಲ್ಲ ನ್ಯೂಸ್ ಕೇಳಲ್ಲ ಅಂತ ಆಯ್ತು. ಅಂದ್ರೆ ಶತಾಬ್ದಿನ ಇಲ್ಲ, ಸಾರಿ. ನಮಸ್ತೆ, ಹಲೋ, ಯಾರು ಮಾತಾಡ್ತಿರೋದು? ನಮಸ್ತೆ, ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್, ಮಹೇಶ್ ಶಿಕಾರ್ಪುರ ಮೇಡಮ್ ಮಾತಾಡ್ತಾ ಇರೋದು. ಉತ್ತರ ಗೊತ್ತಿದ್ಯಾ ನಿಮ್ಗೆ? ಯಾವ್ದು ಮೇಡಮ್? ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮೊನ್ನೆ ಒಂದು ಉದ್ಘಾಟನೆ, ಹೊಸ ರೈಲು ಉದ್ಘಾಟನೆ ಆಯ್ತು, ಅದ್ರ ಹೆಸರೇನು? ಮೊನ್ನೆ ಇದಾಯ್ತಲ್ಲ, ಹೋದ್ವಾರ ಮೇಡಮ್. ಹೌದು, ವಂದೇ ಭಾರತ್ ಮೇಡಮ್. ಅದು ಒಂದೇ ಭಾರತ್ ಅಲ್ಲ, ಒಂದೇ ಮಾತರಂ. ಅರ್ಧ ಹೇಳಿದಿರಾ, ಒಂದೇ ಮಾತರಂ. ಉತ್ತರ ಸರಿ ಇದೆ. ಇನ್ನೊಂದು ಕೇಳಲಾ ಅಥವಾ ಮುಂದೆ ಹೋಗ್ಲಾ? ಬೇಗ ಬೇಗ ಹೇಳ್ಬೇಕು. ವಿಶ್ವ ಮಟ್ಟದಲ್ಲಿ ಭಾರತದ ರೈಲ್ವೆ ಎಷ್ಟನೇ ದೊಡ್ಡ ರೈಲ್ವೆ ವ್ಯವಸ್ಥೆ ಆಗಿದೆ ನಮ್ದು? ಹೌದು, ವಿಶ್ವದಲ್ಲಿ ನಮ್ದು ಎಷ್ಟನೇ ದೊಡ್ಡ ರೈಲ್ವೆ ವ್ಯವಸ್ಥೆ? ಖಂಡಿತ ತಪ್ಪು. ನಮಸ್ತೆ, ಹಲೋ. ನಮಸ್ತೆ, ಯಾರು ಮಾತಾಡ್ತಿರೋದು? ನಮಸ್ತೆ ಮೇಡಮ್. ಯಾರು ಮಾತಾಡ್ತಿರೋದು? ನಾವು ಬಾಗೇಶ್ಪುರಿಯಿಂದ ಲತಾ ಅಂತ ಮೇಡಮ್. ಉತ್ತರ ಹೇಳ್ಬೋದಾ? ವಿಶ್ವ ಮಟ್ಟದಲ್ಲಿ ಭಾರತದ ರೈಲ್ವೆ ಎಷ್ಟನೇ ದೊಡ್ಡ ರೈಲ್ವೆ ವ್ಯವಸ್ಥೆ ನಮ್ದು? ಅಂದ್ರೆ ನಮ್ದು ಈಗ ಬೇರೆ ಎಲ್ಲಾ ದೇಶಗಳಿಗೆ ಹೋಲಿಸಿದಾಗ ನಮ್ದು ಎಷ್ಟನೇ ದೊಡ್ಡ ರೈಲ್ವೆ ವ್ಯವಸ್ಥೆ ಅಂತ ಗೊತ್ತಿಲ್ವಾ? ಗೊತ್ತಿಲ್ಲ ಮೇಡಮ್. ನಮಸ್ತೆ, ಒಂದು ದಿವಸ ಮೊದಲೇ ಹೇಳಿರ್ತೀವಿ, ಹಿಂದಿನ ದಿವಸದಿಂದನೇ ಅನೌನ್ಸ್ಮೆಂಟ್ ಹೋಗಿರುತ್ತೆ ಇವತ್ತಿನ ರಸಪ್ರಶ್ನೆಯ ವಿಚಾರ ಏನು ಅಂತ. ಆಸಕ್ತಿ ಇರುವಂತವರು, ದೂರವಾಣಿ ಕರೆಯನ್ನ ಮಾಡೋ ಅಂತವರು ಒಂದಷ್ಟು ಆಸಕ್ತಿ ವಹಿಸಿ ವಿಚಾರಗಳನ್ನ ತಿಳ್ಕೊಂಡ್ರೆ ಅವರು ಭಾಗವಹಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಸರಿಯಾಗಿ ಕೇಳಿಸ್ತಿಲ್ಲ ಪ್ರಶ್ನೆ ನಿಮಗೆ. ವಿಶ್ವ ಮಟ್ಟದಲ್ಲಿ ಭಾರತದ ರೈಲ್ವೆಯು ಎಷ್ಟನೇ ದೊಡ್ಡ ರೈಲ್ವೆ ವ್ಯವಸ್ಥೆ ಆಗಿದೆ? ಎಷ್ಟನೇ ಸ್ಥಾನ ಭಾರತಕ್ಕೆ ಬರುತ್ತೆ? ಖಂಡಿತ ಇಲ್ಲ. ನಮಸ್ತೆ, ಹಲೋ, ಯಾರು ಮಾತಾಡ್ತಿರೋದು? ವಿಜಯಪುರದಿಂದ ಅಶೋಕ್ ಚಿಂಚೋಳಿ ಅಂತ. ಅಶೋಕ್ ಅವರೇ, ಪ್ರಶ್ನೆ ಕೇಳಿಸ್ಕೊಂಡ್ರಾ? ಕೇಳಿ ಮೇಡಮ್, ನಾನು ಪಾಸ್ ಆಗಿರ್ತದೆ ಚೇಂಜ್ ಆಗಿರ್ತದೆ ಅಂತ ಗೊತ್ತಾಗಲ್ಲ. ವಿಶ್ವ ಮಟ್ಟದಲ್ಲಿ ಭಾರತದ ರೈಲ್ವೆ ಎಷ್ಟನೇ ದೊಡ್ಡ ರೈಲ್ವೆ ವ್ಯವಸ್ಥೆ ಆಗಿದೆ? ಎರಡನೇ ಮೇಡಮ್. ಇಲ್ಲ, ಎರಡನೇದು ಅಂತ ಮೂರ್ ಜನ ಹೇಳಿದರೆ ಮೂರು ತಪ್ಪು, ನಾಲ್ಕನೇದು. ಎಷ್ಟನೇದು? ಓಕೆ ಓಕೆ ಮೇಡಮ್, ನಾಲ್ಕನೇದು. ನಮಸ್ತೆ, ಹಲೋ, ಯಾರು ಮಾತಾಡ್ತಿರೋದು? ಜಗದೀಶ್ ಅಂತ ಮೇಡಮ್. ಜಗದೀಶ್ ಅವರು, ನಿಮಗೆ ಪ್ರಶ್ನೆ. ಎಷ್ಟನೇ ಇಸ್ವಿಯಲ್ಲಿ ಭಾರತದ ರೈಲ್ವೆ ವ್ಯವಸ್ಥೆ ಪ್ರಾರಂಭ ಆಯಿತು? ಭಾರತದಲ್ಲಿ ಯಾವ ಇಸ್ವಿಯಲ್ಲಿ ರೈಲ್ವೆ ವ್ಯವಸ್ಥೆ ಪ್ರಾರಂಭ ಆಯಿತು? ಇಲ್ಲ. ನಮಸ್ತೆ, ಹಲೋ ಮೇಡಮ್. ನಮಸ್ತೆ. 1858 58 1800 ಸರಿ, ಯಾರ್ ಮಾತಾಡ್ತಿರೋದು? 1852 ಮೇಡಮ್. ಯಾರ್ ಮಾತಾಡ್ತಿರೋದು? ನಿರ್ಮಲ ದುಮ್ಮೆನಳ್ಳಿಯಿಂದ. 1845 May 8, 177 ವರ್ಷಗಳ ಹಿಂದೆ ಪ್ರಾರಂಭ ಆಯ್ತು. 1845 May 8 ನಮಸ್ತೆ. ಕರೆ ಬರತನಕ ಒಂದಷ್ಟು ರೈಲ್ವೆ ಬಗ್ಗೆ ಮಾಹಿತಿ. ಭಾರತದ ರೈಲ್ವೆಯಲ್ಲಿ ಒಟ್ಟು ಎಷ್ಟು ವಿಭಾಗಗಳಿದೆ ಅಂತ ಅಂದರೆ 18. ಕಾರ್ಯಾಚರಣೆ ಒಂದು ಒಂದು ಕಾರ್ಯಾಚರಣೆ ಅಲ್ಲದ್ದು. ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ. ಕೇಂದ್ರ ರೈಲ್ವೆ, ಪೂರ್ವ ಕೇಂದ್ರ ರೈಲ್ವೆ, ಪೂರ್ವ ಕರಾವಳಿ ರೈಲ್ವೆ, ಪೂರ್ವ ರೈಲ್ವೆ, ಕೊಂಕಣಿ ರೈಲ್ವೆ, ಕೋಲ್ಕತ್ತಾ ರೈಲ್ವೆ, ಉತ್ತರ ಮಧ್ಯ ರೈಲ್ವೆ, ಈಶಾನ್ಯ ರೈಲ್ವೆ, ವಾಯುವ್ಯ ರೈಲ್ವೆ, ದಕ್ಷಿಣ ಮಧ್ಯ ರೈಲ್ವೆ, ಸೌತ್ ರೈಲ್ವೆ, ಅದು ಇನ್ನೂ ಕೂಡ ಕಾರ್ಯವನ್ನು ನಿರ್ವಹಿಸಬೇಕಾಗಿದೆ, ಆಗ್ನೇಯ ಮಧ್ಯ ರೈಲ್ವೆ, ನೈಋತ್ಯ ರೈಲ್ವೆ, ದಕ್ಷಿಣ ರೈಲ್ವೆ, ಪಶ್ಚಿಮ ಕೇಂದ್ರ ರೈಲ್ವೆ, ಪಶ್ಚಿಮ ರೈಲ್ವೆ, ಹಾಗೆಯೇ ಅಂಗಸಂಸ್ಥೆಗಳು ಕೂಡ ಇದಕ್ಕಿದೆ. ನಮಸ್ತೆ. ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಾ ಇರೋದು? ತಿಪ್ಟೂರಿಂದ ಜೀವಿತ ಅಂತ. ಜೀವಿತಾ, ಏನ್ ಮಾಡ್ತಾ ಇರೋದಪ್ಪ? ನಾನು 8th standard ಓದ್ತಾ ಇರೋದು. ಭಾರತೀಯ ರೈಲ್ವೆ ಪಿತಾಮಹ ಅಂತ ಯಾರನ್ ಕರೀತಾರೆ? ಭಾರತೀಯ ರೈಲ್ವೆ ಪಿತಾಮಹ ಅಂತ ಯಾರನ್ನ ಕರೀತಾರೆ? ಗೊತ್ತಿಲ್ಲ. ಹೋಗ್ಲಿ, ಇನ್ನೊಂದ್ ಸುಲಭದ ಕೇಳ. ಭಾರತೀಯ ರೈಲ್ವೆಯ ಸಿಂಬಲ್ ಏನು? ಯಾವ ಸಿಂಬಲ್ ಇದೆ ಭಾರತದ ರೈಲ್ವೆಯಲ್ಲಿ? ನೀನು ಓದ್ಬೇಕು ಪುಟ್ಟ, ಜಾಸ್ತಿ ಜಾಸ್ತಿ ಪುಸ್ತಕಗಳನ್ನ ಓದು. ಆಲ್ ದ ಬೆಸ್ಟ್. ನಮಸ್ತೆ. ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ರೇಡಿಯೋಯಿಂದ ದೂರ ಬನ್ನಿ. ಯಾರು ಮಾತಾಡ್ತಿರೋದು? ನಮಸ್ತೆ, ರಸಪ್ರಶ್ನೆ ಕಾರ್ಯಕ್ರಮ. ನಮಸ್ತೆ ಮೇಡಮ್. ಪಿತಾಮಹ ಜಾರ್ಜ್ ಸ್ಟೀಫನ್ಸನ್. ಇಲ್ಲ, ಯಾರು ಮಾತಾಡ್ತಿರೋದು? ಮೇನಕಾ ನಟರಾಜ್. ಇಲ್ಲ, ಉತ್ತರ ತಪ್ಪಾಗಿದೆ. ಭಾರತೀಯ ರೈಲ್ವೆ ಪಿತಾಮಹ ನೀವ್ ಯಾರು ಹೇಳಿದ್ರಿ? ಜಾರ್ಜ್ ಸ್ಟೀಫನ್ಸನ್. ಇಲ್ಲ ಇಲ್ಲ, ಹೋಗ್ಲಿ. ಭಾರತೀಯ ರೈಲ್ವೆ ಸಿಂಬಲ್ ಹೇಳ್ಬೋದಾ? ಸಿಂಬಲ್ ಇರುತ್ತೆ. ಲೋಗೋ ಅಂತ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಲೋಗೋ ಅಥವಾ ಸಿಂಬಲ್. ಲೋಗೋ. ನೋಡಿ, ಎಷ್ಟೊಂದ್ ಸಂದರ್ಭದಲ್ಲಿ ರೈಲಲ್ಲಿ ಪ್ರಯಾಣ ಮಾಡ್ತೀವಿ, ಮತ್ತೆ ರೈಲ್ ಬಗ್ಗೆ ನೋಡ್ತೀವಿ, ರೈಲನ್ನ ಚಿತ್ರಗಳಲ್ಲಿ ಸಿನಿಮಾದಲ್ಲಿ ನೋಡ್ತೀವಿ, ಆದ್ರೆ ಒಂದಷ್ಟು ಮಾಹಿತಿಗಳು ನಮ್ಗೆ ಗೊತ್ತೇ ಆಗಿರಲ್ಲ. ನಮಸ್ತೆ. ರೇಡಿಯೋ ದೂರ ಬನ್ನಿ. ಯಾರದು? ಹಲೋ. ಸೂಕ್ಷ್ಮವಾಗಿ ಗ್ರಹಿಸುವಂತಹ ಮನಸ್ಸು ಇರಬೇಕು, ಹಾಗೆ ಅವಲೋಕಿಸುವಂತಹ ಮನಸ್ಸಿರಬೇಕು, ಓದಬೇಕು, ಅವಾಗ ಒಂದಷ್ಟು ಮಾಹಿತಿಗಳು ಸಿಕ್ಕತ್ತೆ. ಬೇರೆ ಎಲ್ಲ ಹಾಡುಗಳು ಕೇಳೋದಕ್ಕೆ ಇದಕ್ಕೆಲ್ಲ ಎಷ್ಟೊಂದು ದೂರವಾಣಿಗಳು ಬರುತ್ತೆ. ರಸಪ್ರಶ್ನೆ, ಸಾಮಾನ್ಯ ರಸಪ್ರಶ್ನೆ ಅಂತ ಅಂದಾಗ ಒಂದಷ್ಟು ಜ್ಞಾನವನ್ನು ವೃದ್ಧಿಸ್ಕೊಳ್ಳೋಕ್ಕೆ ಕೂಡ ಸಹಕಾರಿಯಾಗುತ್ತೆ. ಹಾಗಾಗಿಯೇ ಒಂದು ದಿವಸ ಮೊದಲೇ ನಾವು ಹೇಳಿರ್ತೀವಿ ವಿಷಯವನ್ನು, ಹಾಗೆ ಸಾಕಷ್ಟು ವಿಚಾರವನ್ನು ದಿವಸ ಕೊಡ್ತಾ ಇದ್ದೀವಿ. ಅದನ್ನು ತಗೊಂಡು ಬಳಸ್ಕೊಂಡು ಎಷ್ಟೊಂದು ಜ್ಞಾನವನ್ನು ಅಭಿವೃದ್ಧಿ ಮಾಡ್ಕೋಬೋದು. ಆ ನಿಟ್ಟಿನಲ್ಲಿ ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಆಯ್ತು, ನೋಡೋಣ. ಮೊದಲಿಗೆ ಒಂದು ಪ್ರಶ್ನೆನ ಕೇಳಿರ್ತೀನಿ, ಉತ್ತರ ಏನಾದ್ರು ಕೇಳಿಕೊಂಡು ಕಾಲ್ ಮಾಡ್ತಾರ ನೋಡೋಣ. ಪ್ರಸ್ತುತ ಭಾರತದ ರೈಲ್ವೆ ಮಂತ್ರಿ ಯಾರು? ಈಗಿನ ರೈಲ್ವೆ ಮಂತ್ರಿ ಯಾರು ಅಂತ ಯಾರು ಉತ್ತರ ಹೇಳ್ತಾರೆ ನೋಡೋಣ. ಹೊಸ ಗಾನ ಭಜನ ಹೇಮಕೂಟದಂತ ಕಾರ್ಯಕ್ರಮಗಳಿಗೆ ಬಿಡುವಿರಲಿಲ್ಲ, ಕರೆನೇ ಸಿಕ್ಕಲ್ಲ, ಕರೆ ಸಿಕ್ಕಲ್ಲ ಅಂತೀರಾ ಕೇಳುಗರು. ದಯವಿಟ್ಟು ನೋಡಿ ಇವಾಗ ಎಷ್ಟೊಂದು ಫ್ರೀ ಇದೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಸಕಲೇಶ್ಪುರದ ಗಿರಿಜಾ ಮೇಡಮ್. ಗಿರಿಜಾ ಅವರೇ, ಉತ್ತರ ಗೊತ್ತಾ? ನಮಸ್ಕಾರ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಏನು ಉತ್ತರ? ವಿಜಯ ಸೂರ್ಯ ಅವರಲ್ವಾ ಮೇಡಮ್? ಅಯ್ಯೋ ಇಲ್ಲ. ಅಲ್ಲೋ, ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಎಚ್ ಆರ್ ರುದ್ರಸ್ವಾಮಿ, ಚಿಕ್ಕಮಗಳೂರು. ಭಾರತದ ರೈಲ್ವೆ ಮಂತ್ರಿ ಯಾರು? ರೈಲ್ವೆ ಮಂತ್ರಿ ಅಶ್ವಿನಿ ವೈಷ್ಣವ್. ಅವರು ಸಂಚಾರ ಮಂತ್ರಿಗಳು ಕೂಡ ಹೌದು, ಟೆಲಿಕಾಂ ಮಂತ್ರಿಗಳು ಕೂಡ ಹೌದು, ಮತ್ತೆ ರೈಲ್ವೆ ಮಂತ್ರಿಗಳು ಕೂಡ. ಹೌದು, ಉತ್ತರ ಸರಿಯಾಗಿದೆ. ಪಿಯೂಷ್ ಗೋಯಲ್ ಅವರಿದ್ರು, ಅದಾದ ನಂತರ ಅಶ್ವಿನಿ ವೈಷ್ಣವ್ ಅವರು. ಮೇಡಮ್, ಆಮೇಲೆ ಇನ್ನೊಂದು ಸರ್ ಹೇಳಿ. ಇತ್ತೀಚೆಗೆ ಉದ್ಘಾಟನೆ ಆಯ್ತಲ್ಲ ಬೆಂಗಳೂರಲ್ಲಿ, ಆ ಟ್ರೈನ್ ವಂದೇ ಭಾರತ್ ಎಕ್ಸ್ಪ್ರೆಸ್. ಕರೆಕ್ಟ್, ನೀವು ವಂದೇ ಮಾತರಂ ಅಂದ್ರೆ ಒಂದೇ ಭಾರತ್ ಮತ್ತೆ ವಂದೇ ಮಾತರಂ ಅಂತ ಕೂಡ ಅದನ್ನ ಇದ್ ಮಾಡಿದ್ದಾರೆ. ಹೌದಾ? ಸಬ್ ಟೈಟಲ್ ಇದೆ, ನೀವು ನೋಡ್ಲಿಲ್ಲ ಕಾಣಿಸುತ್ತೆ. ಒಂದೇ ಭಾರತ್ ಅದರಲ್ಲಿ ವಂದೇ ಮಾತರಂ ಅಂತ ಕೂಡ ಇದೆ. ಓಕೆ ಮೇಡಮ್, ಓಕೆ, ಥ್ಯಾಂಕ್ ಯು. ಇದು ಇದನ್ನ ಹೇಳ್ತೀರಾ, ಭಾರತೀಯ ರೈಲ್ವೆ ಪಿತಾಮಹ ಯಾರು ಅಂತ? ಲಾರ್ಡ್ ಡಲ್ಹೌಸಿ. ಲಾರ್ಡ್ ಡಲ್ಹೌಸಿ, ಉತ್ತರ ಸರಿ ಇದೆ, ಅಭಿನಂದನೆಗಳು. ಓಕೆ, ಇನ್ನೊಂದು ಹೇಳ್ಬಿಡಿ ನೀವೆ. ಭಾರತೀಯ ರೈಲ್ವೆಯ ಸಿಂಬಲ್ ಯಾವುದು? ಅದು ಉಗಿ ಬಂಡಿ. ಸ್ಟೀಮ್ ಇಲ್ಲ ಇಲ್ಲ ಇಲ್ಲ, ಸ್ಟೀಮ್ ಇಂಜಿನ್ ಅದು ಸರ್ಕಲ್ ಬರುತ್ತೆ. ಇಲ್ಲ ಇಲ್ಲ, ಆಯ್ತು, ನೋಡೋಣ ಇರಿ ಯಾರು. ಓಕೆ ಮೇಡಮ್, ಥ್ಯಾಂಕ್ ಯು, ಧನ್ಯವಾದ. ನಮಸ್ತೆ. ನಮಸ್ತೆ. ನಮಸ್ತೆ, ಯಾರು ಮಾತಾಡ್ತಿರೋದು? ಲಿಂಗರಾಜ, ನಾಗಮಂಗಲದಿಂದ. ರಾಜ್ಯದ, ಕರ್ನಾಟಕ ರಾಜ್ಯದ ರೈಲ್ವೆ ಸಚಿವರು ಯಾರು? ಕರ್ನಾಟಕ ರಾಜ್ಯದ ಕೇಂದ್ರದ ರೈಲ್ವೆ ಸಚಿವರು ಅಶ್ವಿನಿ ವೈಷ್ಣವ್ ಹೇಳಿದ್ರು ಉತ್ತರನ. ಅದನ್ನ ಈ ಹಿಂದೆ ರುದ್ರಸ್ವಾಮಿ ಅವರು ಹೇಳಿದ್ರು. ರಾಜ್ಯ ರೈಲ್ವೆ ಸಚಿವರು ಯಾರು? ಹೋಗ್ಲಿ, ಇನ್ನೊಂದು ಸುಲಭದ ಕೇಳ. ಭಾರತೀಯ ರೈಲ್ವೆಯ ಸಿಂಬಲ್ ಅಲ್ಲ ಅಲ್ಲ, ಸಿಂಬಲ್, ಸಿಂಬಲ್ ಏನು ಅಂತ? ಲೋಗೋ. ಲೋಗೋ, ಹೌದಾ? ಆಯ್ತು. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಯಾರು ಮಾತಾಡ್ತಿರೋದು? ಹಲೋ. ಹಲೋ, ಯಾರು ಮಾತಾಡ್ತಿರೋದು? ನಿರ್ವಾಣಪ್ಪ ಅಂತ ಮೇಡಮ್. ನಿರ್ವಾಣಪ್ಪ ಅವರೇ, ಯಾವ ಪ್ರಶ್ನೆಗೆ ಉತ್ತರ ಕೊಡ್ತೀರಾ? ಮೇಡಮ್, ರೇಡಿಯೋ ಕೇಳಿಸ್ಕೊಂಡಿಲ್ಲ ಮೇಡಮ್. ಭಾರತೀಯ ರೈಲ್ವೆಯ ಸಿಂಬಲ್ ಏನು ಗೊತ್ತಿಲ್ವಾ? ಇಲ್ಲ ಮೇಡಮ್, ಗೊತ್ತಾಗ್ತಿಲ್ಲ. ರಾಜ್ಯ ರೈಲ್ವೆ ಸಚಿವರು ಯಾರು? ಈಗಿಲ್ಲ ಮೇಡಮ್. ಹೌದು, ರಾಜ್ಯದ್ದು, ರಾಜ್ಯದ್ದು ಅಶ್ವಿನಿ ಅನ್ಸುತ್ತೆ. ಇಲ್ಲ. ನಮಸ್ತೆ ಸ್ನೇಹಿತರೆ, ಅತಿ ಹೆಚ್ಚು ಉದ್ಯೋಗವನ್ನ ಸೃಷ್ಟಿಸಿರ್ತಕ್ಕಂತಹ ಸಾರಿಗೆ ವ್ಯವಸ್ಥೆ ಅಂತ ಅಂದ್ರೆ ರೈಲ್ವೆ ವ್ಯವಸ್ಥೆ ಅಂತ ಹೇಳ್ಬೋದು. ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ತೆ, ನಾನು ಅಮ್ಮಣಿ ಕಾರ್ಕಳದಿಂದ. ಆನ್ಸರ್ ಸಿಂಬಲ್ ಹೇಳ್ತೇನೆ, ಬೋಲು. ಬೋಲು? ಬೋಲು, ಹೌದು, ಬೋಲು. ಏನ್ ಬೋಲು? ಬೋಲು. ಯಾವ ಪ್ರಶ್ನೆಗೆ ಉತ್ತರ ಕೊಡ್ತಾ ಇದೀರಾ ನೀವು? ನೀವು ಮೆಟ್ರೋ ಸಿಂಬಲ್ ಕೇಳಿದ್ರಲ್ಲ. ಇಲ್ಲ, ಪ್ರಶ್ನೆನ ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಭಾರತೀಯ ರೈಲ್ವೆಯ ಸಿಂಬಲ್ ಏನು? ನಮಸ್ತೆ. ಹಲೋ, ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು? ವರುಣ್ ಅಂತ, ಪುತ್ತೂರಿಂದ. ವರುಣ್, ಉತ್ತರ ಕೊಡ್ಬೋದಪ್ಪ? ಭಾರತೀಯ ರೈಲ್ವೆಯ ಸಿಂಬಲ್ ಏನು? ಮಂತ್ರಿ. ಮಂತ್ರಿ ಹೆಸರು ಹೇಳ್ತೀಯಪ್ಪ? ಶ್ರೀಯಸ್ ಗೋಯಲ್. ಅವ್ರ ಬದಲಾವಣೆ ಆಗಿದ್ದಾರೆ, ಉತ್ತರನೂ ಬಂದಾಗಿದೆ ಅಶ್ವಿನಿ ವೈಷ್ಣವ್ ಅಂತ. ಮುಂದಿನ ಪ್ರಶ್ನೆ, ಭಾರತೀಯ ರೈಲ್ವೆಯ ಸಿಂಬಲ್ ಏನು ಹೇಳ್ಬೋದಾ? ಲೋಗೋ. ಏನು ಲೋಗೋ? ಯಾವುದು ರೈಲ್ವೆ ಸಿಂಬಲ್? ನಮಸ್ತೆ ಮೇಡಮ್, ರೈಲ್ವೆ ರಾಜ್ಯ ಸಚಿವೆ ಹೇಳಿ. ಶಶಿಕಲಾ ಜೊಲ್ಲೆ. ಇಲ್ಲ ಇಲ್ಲ, ಶಶಿಕಲಾ ಜೊಲ್ಲೆ ಯಾವ ಸಚಿವರು? ರಾಜ್ಯ ರೈಲ್ವೆ ಸಚಿವರನ್ನ ಕೇಳ್ತಾ ಇರೋದು ಯಾರಂತ, ಅವರು ಪುರುಷರು. ನಮಸ್ತೆ, ಯಾರು ಮಾತಾಡ್ತಿರೋದು? ಹಲೋ ಮೇಡಮ್, ಎಂಬ್ಲಮ್ ಇದಲ್ವಾ ಸತ್ಯಮೇವ ಜಯತೆ? ಇಲ್ಲ ಇಲ್ಲ, ಆನೆ, ಆನೆಯ ಇದನ್ನ ಮುದ್ರಿಸಿದ್ದಾರೆ ನೋಡಿ, ಭಾರತೀಯ ರೈಲ್ವೆಯ ಲೋಗೋ ಅಥವಾ ಸಿಂಬಲ್ ಆನೆಯದ್ದು. ರಾಜ್ಯ ರೈಲ್ವೆ ಸಚಿವರ ಹೆಸರು ಹೇಳ್ತೀರಾ? ರಾಜ್ಯ ಸಚಿವರ, ಹಲೋ ಹೇಳಿ ಹೇಳಿ. ಗೊತ್ತಿಲ್ಲ ಮೇಡಮ್. ನಮಸ್ತೆ, ನಮಸ್ತೆ. ರೇಡಿಯೋ ಸೌಂಡ್ ನ ಕಡಿಮೆ ಮಾಡ್ಕೊಳ್ಳಿ, ಯಾರು ಮಾತಾಡ್ತಿದ್ದೀರಾ? ಹಲೋ, ಹಲೋ, ರೇಡಿಯೋ ಸೌಂಡ್ ಅನ್ನ ಕಡಿಮೆ ಮಾಡ್ಕೊಳ್ಳಿ ದಯವಿಟ್ಟು. ಯಾರು ಮಾತಾಡ್ತಿರೋದು? ರವೀಶ್ ಅಂತ ಅಂದ್ಬಿಟ್ಟು. ಹಾ, ಉತ್ತರ ಹೇಳ್ತೀರಾ? ರಾಜ್ಯ ರೈಲ್ವೆ ಸಚಿವರು ಯಾರು? ಸುರೇಶ್ ಅಂಗಡಿ. ಇಲ್ಲ, ಉತ್ತರ ತಪ್ಪಾಗಿದೆ. ಇನ್ನೊಂದು ಕೇಳಲಾ ಮೇಡಮ್? ಇನ್ನೊಂದು ಕೇಳಲಾ? ಹಾ. ಭಾರತದಲ್ಲಿ ಅವಾಗ್ಲೇ ಕೇಳಿದೆ, ಎಲೆಕ್ಟ್ರಿಕ್ ರೈಲು ಗಾಡಿ ಯಾವಾಗ ಪ್ರಾರಂಭ ಆಯ್ತು ಅಂತ? ಗೊತ್ತಿಲ್ಲ ಮೇಡಮ್. ಆಯ್ತು, ನಮಸ್ತೆ. ರಸಪ್ರಶ್ನೆ ಕಾರ್ಯಕ್ರಮ, ಯಾರು ಮಾತಾಡ್ತಿರೋದು? ಹಲೋ, ಯಾರು ಮಾತಾಡ್ತಿರೋದು? ಮೇಡಮ್ ನಮಸ್ತೆ, ಅಶೋಕ್ ಅಂತ ಮೇಡಮ್, ಕೊಮ್ಮನಹಳ್ಳಿಯಿಂದ. ಮೂರು ಪ್ರಶ್ನೆ ಕೇಳಿದೀನಿ, ಮೂರಕ್ಕೂ ಉತ್ತರ ಬಂದಿಲ್ಲ, ಹೇಳ್ಬೋದಾ ನೀವು? ಮೂರದು ಯಾವ್ದು ಗೊತ್ತಾಗ್ಲಿಲ್ಲ ಮೇಡಮ್. ಒಂದು ಕೇಳಿದ್ರಿ, ರೈಲ್ವೆ ಖಾತೆ ಸಚಿವರು ಅಶ್ವಿನಿ ವೈಷ್ಣವ್ ಮೇಡಮ್. ರಾಜ್ಯ ರೈಲ್ವೆ ಸಚಿವರು ಯಾರು? ಓ, ರಾಜ್ಯದ ಮೇಡಮ್, ನಾವು ಸೆಂಟ್ರಲ್ ಕೇಳ್ದು ಅಂತ ಹೇಳಿ ಮೇಡಮ್. ಉತ್ತರ ಗೊತ್ತಿಲ್ವಾ? ಇನ್ನೊಂದು ಹೇಳಿ ಮೇಡಮ್. ಭಾರತದಲ್ಲಿ ಎಲೆಕ್ಟ್ರಿಕ್ ರೈಲು ಗಾಡಿ ಯಾವಾಗ ಪ್ರಾರಂಭ ಆಯ್ತು? ಎಲೆಕ್ಟ್ರಿಕ್ ರೈಲು ಗಾಡಿ, ಅದು ಗೊತ್ತಾಗ್ತಿಲ್ಲ ಮೇಡಮ್. ಸರಿ, ಈ ಕೊನೆಯ ಪ್ರಶ್ನೆ ಪಾಪ ಅಂತ ಕೇಳ್ತೀನಿ ಮೇಡಮ್. ಮೂರು ಆಯ್ತು. ಅತ್ಯಂತ ದೊಡ್ಡದಾದ ರೈಲ್ವೆ ಸ್ಟೇಷನ್ ಭಾರತದ್ದು ಯಾವುದು? ಮುಂಬೈ ಮೇಡಮ್. ಇಲ್ಲ, ಮೂರು ಉತ್ತರನ ತಪ್ಪಾಗಿದೆ. ನಮಸ್ತೆ, ನಮಸ್ತೆ. ಹಲೋ, ಉತ್ತರ ಹೇಳ್ಬೋದು? ನಮಸ್ತೆ, ನಾನು ಮತ್ತೆ ಅಂಬಣಿ ಮಾತಾಡ್ತಿದ್ದೀನಿ. ಹೇಳಿ. ಭಾರತದಲ್ಲಿ ಎಲೆಕ್ಟ್ರಿಕ್ ರೈಲು ಗಾಡಿ ಯಾವಾಗ? ಸಚಿವರು ಯಾರಂದ್ರೆ ಪಿಯೂಷ್ ಗೋಯಲ್. ಅದು ಏನು, ಭಾರತದ ರೈಲ್ವೆ ಮಂತ್ರಿ ಕೇಳಿದ್ದು. ರಾಜ್ಯ ರೈಲ್ವೆ ಸಚಿವರು ಯಾರು ಅಂತ ಗೊತ್ತಿಲ್ವಾ? ಇಲ್ಲ ಮ್ಯಾಮ್. ದರ್ಶನ್ ಜೋಡಿ. ಎಲೆಕ್ಟ್ರಿಕ್ ರೈಲು ಗಾಡಿ ಎಷ್ಟು ಇಸ್ಪಿಲಿ? 1879. ನಾನ್ ಕೇಳ್ತಾ ಇರೋದು, ನೀವು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ಎಲೆಕ್ಟ್ರಿಕ್ ರೈಲು ಗಾಡಿ, ಎಲೆಕ್ಟ್ರಿಕ್ ರೈಲು ಗಾಡಿ ಪ್ರಾರಂಭ ಆಗಿದ್ದು ಯಾವಾಗ? ಎಲೆಕ್ಟ್ರಿಕ್. ಓಕೆ ಮೇಡಮ್. ಕೇಳುಗರೆ, ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಇದು. ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕೇಳುಗರಿಗೂ ಕೂಡ ಅಭಿನಂದನೆಗಳು. ದಯವಿಟ್ಟು ಒಂದಷ್ಟು ಪೂರ್ವ ತಯಾರಿಯನ್ನ ಮಾಡ್ಕೊಳ್ಳಿ. ಹಾಗಾಗಿನೇ ನಾವು ನಿನ್ನೆ ಅಂದರೆ ಹಿಂದಿನ ದಿವಸನೇ ವಿಷಯವನ್ನು ಹೇಳಿರ್ತೀವಿ ನಿಮಗೆ, ಏನೇನು ವಿಷಯ ಅಂತೇಳಿ. ತುಂಬ ಸತಿ ಮಧ್ಯ ಮಧ್ಯದಲ್ಲೂ ಕೂಡ ಅನೌನ್ಸ್ಮೆಂಟನ್ನು ಕೊಟ್ಟಿರ್ತೀವಿ. ಹಾಗಾಗಿ ನೀವೊಂದಷ್ಟು ತಯಾರಿ, ಪೂರ್ವ ತಯಾರಿಯನ್ನು ಮಾಡಿಕೊಂಡ್ರೆ ಉತ್ತರಗಳು ಪಟಪಟ ಅಂತ ಬಂದರೆ ಒಂದಷ್ಟು ಸಾಮಾನ್ಯ ಜ್ಞಾನ ಎಲ್ಲ ಕಡೆ ಹರಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಭಾರತದಲ್ಲಿ ಎಲೆಕ್ಟ್ರಿಕ್ ರೈಲು ಗಾಡಿ ಪ್ರಾರಂಭವಾಗಿದ್ದು 1925. ಹಾಗೆಯೇ ಅತ್ಯಂತ ದೊಡ್ಡದಾದ ರೈಲ್ವೆ ಸ್ಟೇಷನ್ ಭಾರತದಲ್ಲಿ ಗೋರಖ್ಪುರ್ ರೈಲ್ವೆ ನಿಲ್ದಾಣ. ಹೀಗೆ ಸಾಕಷ್ಟು ಪ್ರಶ್ನೋತ್ತರಗಳು ಇತ್ತು, ಆದರೆ ತಾವು ತಯಾರಿ ಮಾಡಿಕೊಂಡಿಲ್ಲದ ಕಾರಣ ಇಷ್ಟೇ ಪ್ರಶ್ನೆಗಳನ್ನು ಕೇಳೋಕೆ ಸಾಧ್ಯ ಆಯಿತು. ಮುಂದಿನ ಕಾರ್ಯಕ್ರಮದಲ್ಲಿ ತಯಾರಾಗಿ ಬನ್ನಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಆಕಾಶವಾಣಿ ಹಾಸನ ಎಫ್ಎಂ ಕೇಳುಗರೆ, ನಮ್ಮ ನಿಲಯದಿಂದ ಇಂದು ಹಾಗೂ ನಾಳೆ ಬೆಳಿಗ್ಗೆ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳತ್ತ ಒಂದು ಪಕ್ಷಿನೋಟ. ಇಂದಿನ ಇನ್ನು ಮುಂದೆ ಕಾರ್ಯಕ್ರಮ 6:10 ಕ್ವಾಮಿ ಏಕತಾ ಸಪ್ತಾಹದ ಅಂಗವಾಗಿ ಭಾಷಾ ಸಾಮರಸ್ಯ ದಿನ. ಭಾಷಾ ಸಾಮರಸ್ಯದ ಬಗ್ಗೆ ಮಾತನಾಡುತ್ತಾರೆ ಮಮತಾ ಕೆ. 6:20 ಭಕ್ತಿ ರಚನೆಗಳ ಕಾರ್ಯಕ್ರಮ ಗೀತಸುಧ. 6:30 ಜಿಲ್ಲಾ ವಾರ್ತಾಪತ್ರ. 6:51 ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುವ ಕಾರ್ಯಕ್ರಮ ಕಿಸಾನ್ ವಾಣಿಯಲ್ಲಿ ಫಲಸಿರಿ ತೋಟಗಾರಿಕೆ ಬೆಳೆಗಳ ಸಮಗ್ರ ಚಟುವಟಿಕೆಯನ್ನ ಕುರಿತ ಬಾನುಲಿ ಸರಣಿ ಬಿತ್ತರವಾಗಲಿದೆ. ತೋಟಗಾರಿಕಾ ಬೆಳೆಗಳಲ್ಲಿ ಸಂಸ್ಕರಣೆಯ ಪ್ರಾಮುಖ್ಯತೆ ಹಾಗೂ ಇಲಾಖೆಯಿಂದ ದೊರೆಯುವ ಸವಲತ್ತುಗಳು, ಈ ಕುರಿತು ಹಾಸನದ ತೋಟಗಾರಿಕೆ ಇಲಾಖೆಯ ಉಪನಿರ್ದೇಶಕರಾದ ಎಚ್ಆರ್ ಯೋಗೇಶ್ ಅವರೊಂದಿಗಿನ ಸಂದರ್ಶನ ಬಿತ್ತರವಾಗಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. 7:21 ಹಾಗೂ 7:45 ಮತ್ತು 8:30 ಕನ್ನಡ ಚಿತ್ರಗೀತೆಗಳನ್ನು ಆಲಿಸಬಹುದು. 8:00 ಯುವವಾಣಿಯಲ್ಲಿ ರೇಡಿಯೋ ಗೇಮ್ ಒಮ್ಮೆ ಆಡಿ ನೋಡಿ. 9:15 ವಿಜಯನಗರ ಜಿಲ್ಲೆಯ ಕೇಂದ್ರ ಸ್ಥಾನ ಕುರಿತು ಕನ್ನಡದಲ್ಲಿ ಭಾಷಣವನ್ನು ಆಲಿಸಬಹುದು. ಇಂದು ರಾತ್ರಿ 9:30 ಭಾವನ ಅಂತರಾಳದ ಹೂವನ, ಪ್ರಸ್ತುತಿ ಎಂ ಶಿವಕುಮಾರ್. 10:00 ನಾಟಕ. 10:30 ಮ್ಯೂಸಿಕ್ ಮ್ಯಾಗಜೈನ್. ಕಲಾ ಸಂಪನ್ನರು ಧ್ವನಿಮುದ್ರಣ ಭಂಡಾರದಿಂದ ಆರಿಸಿದ ವಿಶೇಷ ಸ್ವರಸರಣಿಯಲ್ಲಿ ರಂಗಭೂಮಿಯ ಉತ್ತುಂಗ ಶೃಂಗ ಬಿವಿ ಕಾರಂತರಂಗ ಸಿಂಧು ಭಾಗ 2, ರಚನೆ ಪರಿಕಲ್ಪನೆ ಮತ್ತು ನಿರ್ಮಾಣ ಎಂಆರ್ ಸತ್ಯನಾರಾಯಣ. ನಿಲಯದ ನಾಳಿನ ಬೆಳಗಿನ ಪ್ರಸಾರದಲ್ಲಿ 6:10 ಚಿಂತನ, ಶ್ರೀಧರ ರಾಯಸಮ್ ಅವರಿಂದ. 6:15 ಸ್ತುತಿ ಮಲ್ಲಿಕಾ. 6:45 ರೈತರಿಗೆ ಸಲಹೆ. 6:50 ಮತ್ತು 7:15 ಭಾವಗೀತೆಗಳನ್ನು ಆಲಿಸಬಹುದು.